ಸೊರಬ ತಾಲೂಕು ಕಟ್ಟಿನಕೆರೆಯ ಶ್ರೀಮತಿ ಗೀತಾ ಅವರು. ನಮಸ್ಕಾರ ಗೀತಮ್ಮ ಅವರ. ನಮಸ್ಕಾರ. ಈಗ ಹಲಸಿನ ಹಣ್ಣು ನಾವೆಲ್ಲ ತಿಂದಿದ್ದೀವಿ. ಈಗ ಸಾಮಾನ್ಯವಾಗಿ ಮಲೆನಾಡಿನ ಭಾಗಗಳಲ್ಲಿ ಹಲಸಿನ ಹಣ್ಣಿನ ಹಪ್ಪಳ, ಚಿಪ್ಸ್ ಮತ್ತೆ ಹಲಸಿನ ಬೇರೆ ಬೇರೆ ಪದಾರ್ಥಗಳನ್ನೆಲ್ಲ ಮಾಡ್ತಾರೆ, ಏನೇನು ಮಾಡಬಹುದು? ಅದರಲ್ಲಿ ಫಸ್ಟಿಗೆ ಎಳೆಯ ಹಲಸಿನ ಒಂದು ಸಣ್ಣ ಮಿಡಿಗಳಿಂದ ಸುಮಾರು ಪದಾರ್ಥಗಳನ್ನು ಮಾಡಬಹುದು. ಅದರಲ್ಲಿ ತಯಾರಿಸಬಹುದಾದ ವಸ್ತುಗಳನ್ನು ಹೇಳ್ತೇನೆ ನಾನೀಗ. ಪಲ್ಯ ಮಾಡಬಹುದು, ಸಾಂಬಾರ್ ಮಾಡಬಹುದು, ಚಟ್ನಿ ಮಾಡಬಹುದು, ಬೋಂಡಾ ಮತ್ತು ಮಂಚೂರಿ ಪೋಡಿ ಇಂಥದನ್ನು ಮಾಡಬಹುದು. ಹೀಗೆ ಇನ್ನೂ ಕೆಲವುಗಳು ಮಾಡಬಹುದು, ನನಗೆ ಗೊತ್ತಿರೋದನ್ನ ನಾನು ಹೇಳಿದೆ. ಸರಿ, ಈಗ ಅದನ್ನ ಮಾಡೋದೆಲ್ಲ ಹೇಗೆ ಅಂತ ಹೇಳ್ಬೇಕಲ್ಲ. ನಾವು ಕೆಲವು ಸರಿ ಸಾಂಬಾರ್ ತಿಂದಿದೀವಿ ಮತ್ತೆ ಚಿಪ್ಸ್ ಎಲ್ಲ ತಿಂದಿದೀವಿ, ಆದ್ರೆ ಅದು ಮಾಡೋದು ಗೊತ್ತಿಲ್ಲ ಬಹಳಷ್ಟು ಜನಿಗೆ. ಈಗ ಹಲಸಿನಕಾಯಿ ತಂದು ಕೊಟ್ರೆ ಮಾಡೋದು ಗೊತ್ತಾಗ್ಬೇಕಲ್ವಾ? ಆಯ್ತು. ಪಲ್ಯ ಮಾಡ್ಬೇಕಾದ್ರೆ ಮೇಲಿನ ಆ ಸಿಪ್ಪೆ ಇದೆಯಲ್ಲ ಅದನ್ನ ಹೆಚ್ಚಬೇಕು, ಆ ಮುಳ್ಳು ಮುಳ್ಳಿರುವಂತದ್ದು ಮುಳ್ಳದನ್ನ ಹೆಚ್ಚಬೇಕು. ಆಮೇಲೆ ಅದನ್ನ ಸಣ್ಣ ಸಣ್ಣ ಹೋಳ್ ಮಾಡಿ ಅದನ್ನ ನೀರೆಲ್ಲ ಇಟ್ಟು ಬೇಯಿಸಬೇಕು. ಅದು ಕುಕ್ಕರ್ ಎಲ್ಲಾರು ಬೇಯಿಸಬಹುದು, ಅಲ್ಲಿ ಬೇಯಿಸಬೇಕು. ಆಮೇಲೆ ಮಿಕ್ಸರ್ ಅಲ್ಲಿ ಸ್ವಲ್ಪ ಹೊಡಿಬೇಕು, ಚಟ್ನಿ ಮಾಡೋದಾದ್ರೆ ಮಿಕ್ಸರ್ ಹೊಡಿಬೇಕು, ಇಲ್ಲ ಪಲ್ಯಕ್ಕೆ ಕೈಯಲ್ಲೇ ಹೀಗೆ ನುರಿಬಹುದು. ಬೋಂಡಾ ಮಾಡೋದಾದ್ರೆ ಸ್ವಲ್ಪ ಮಿಕ್ಸರ್ ಅಲ್ಲೇ ಪುಡಿ ಮಾಡಬೇಕು. ಮಂಚೂರಿಗೂ ಅಷ್ಟೆ, ಅದ ಪೂರ್ಣ ನುಣ್ಣಗೆ ಮಾಡಬಾರದು, ಸ್ವಲ್ಪ ಇದ್ಬೇಕು. ಪೊಡಿಗೂ ಅಷ್ಟೆ, ಈ ತರ ಅದನ್ನ ಆಯಾ ಪದಾರ್ಥಕ್ಕೆ ಬೇಕಾದ ಹಂಗೆ. ಮತ್ತೆ ಸಾಂಬಾರ ಮಾಡಿದ್ರೆ ಸ್ವಲ್ಪ ಹೋಳೋಳಿ ಇರಬೇಕು, ನಾವು ಬೇಳೆ ಸಾಂಬಾರ್ ಮಾಡ್ತೀವಲ್ಲ ಅದಕ್ಕೆ ಸ್ವಲ್ಪ ಹೋಳೆ ಇರಬೇಕು. ಅಲ್ಲ, ಇದು ಸುಮಾರು ಎಷ್ಟು ಗಾತ್ರದ ಇರಬೇಕು, ಎಷ್ಟು ಸೈಜ್ ಇರಬೇಕು? ಸೈಜ್ ಸಾಮಾನ್ಯ 1 ಕೆಜಿ 1.5 ಕೆಜಿ ಒಳಗೆ ಆಗಿರ್ತದೆಯಲ್ಲ ತೂಕ, ಆ ತೂಕದಲ್ಲಿ ಹೇಳ್ಬೋದು ನಾನು, ಅಷ್ಟು ದೊಡ್ಡ ಇರಬೇಕು. ಅದಕ್ಕಿಂತ ಜಾಸ್ತಿ ಆದ್ರೆ ಬೆಳೆದ್ ಬಿಡ್ತದೆ, ಅದು ಬರಲ್ಲ. ಆ ತರದನ್ನ ಉಪಯೋಗಿಸಬಹುದು. ಈಗ ಅದನ್ನ ಎಲ್ಲವನ್ನೂ ಸಹ ಬೇಯಿಸೇನೆ ನಾವು ಮಾಡಬೇಕಾಗಿರುವಂತದ್ದು ಅಲ್ವಾ? ಅದನ್ನ ಬೇಯಿಸಿ ನೀವು ಹೇಳಿದ್ರಲ್ಲ ಆ ತರ ಮಿಕ್ಸಿಗೆ ಹಾಕೊಂಡು ಬರಲ್ಲ, ಬೇಯಿಸಿಯೇ ಮಾಡಬೇಕು ಅದನ್ನ ಮಾಡಬಹುದು. ಈಗ ಕೆಲವರು ಪಲ್ಯವನ್ನು ಮಾಡಬೇಕಾದ್ರೆ ಹಾಗೆ ಹಸಿದು ಕೊಚ್ಚಿ ಬೇಯಿಸಿ ಮಾಡ್ಲಿಕ್ಕೆ ಬರುತ್ತೆ? ಹಚ್ಚಿ ಕೊಯ್ದು ಮಾಡಬಹುದು, ಆದ್ರೆ ಕೆಲಸ ಜಾಸ್ತಿ. ಇದು ಚೆನ್ನಾಗಿ ಬೇಯುತ್ತದೆ, ಈ ತರ ಮಾಡಿದ್ರೆ ಚೆನ್ನಾಗಿ ಬೇಯುತ್ತದೆ ಅದು, ಆತರ ಮಾಡಬಹುದು. ಹಲಸಿನಕಾಯಿ ಅಂತಂದ್ರೆ ಮೇಣದ್ದೇ ಸಮಸ್ಯೆ ಕಂಡ್ರೆ. ಮಾಂಸಗಳ ಉಪಯೋಗ ಮಾಡೋರು ಸುತ್ತ ಬಿರಿಯಾನಿ ಅಂತ ಇದನ್ನ ಬೇಯಿಸಿ ಉಪಯೋಗ ಮಾಡೋರು ಇದಾರೆ. ಏನು ಮಾಂಸದ ಉಪಯೋಗನ ಉಪಯೋಗ ಮಾಡೋರಿಗೆ ಅದರ ಇದನ್ನು ಬೇಯಿಸಿ ಅದೇ ತರ ಅವರು ಬಿರಿಯಾನಿಗೆ ಹಾಕಿ ಅದನ್ನ ವ್ಯವಸ್ಥೆ ಮಾಡ್ಕೋಬಹುದು, ಬರುತ್ತೆ ಅದಕ್ಕೆ. ಅದು ನಮಗೆ ಬಳಕೆ ಇಲ್ಲ, ಅದ್ರ ಒಟ್ಟಾರೆ ಬರ್ತದೆ. ಕೇಳಿದ್ದು ನಾನು ಕೇಳಿದ್ದು. ಈಗ ಗೀತಮರಾಯ್, ಹಲಸಿನಕಾಯಿ ಅಂತಂದ್ರೆ ಮೇಣದ್ದೇ ಸಮಸ್ಯೆ ಕಂಡ್ರಿ. ಅದಕ್ಕೆ ಎಣ್ಣೆ ಕೈಗೆ ಹಚ್ಕೋಬೇಕು, ಮತ್ತೆ ಬೇಯಿಸಬೇಕಾದ್ರೆ ಸ್ವಲ್ಪ ಆ ನೀರಿಗೆ ಸ್ವಲ್ಪ ಎಣ್ಣೆನ ಹಾಕೋಬೇಕು, ಕೊಬ್ಬರಿ ಎಣ್ಣೆನ. ಓಹೋ ಹೋ, ಕೊಬ್ಬರಿ ಎಣ್ಣೆನ ಅದಕ್ಕೆ ಹಾಕ್ಬೇಕು, ನಮ್ ಕೈಗೂ ಹಚ್ಕೋಬೇಕು. ಮೆಟ್ಟಗತ್ತಿ ನಾವ್ ಚಾಕುಲ್ ಅಲ್ಲ, ನಾವ್ ಹೆಚ್ಚದ್ ಮೆಟ್ಟಗತ್ತಿ, ಅದಕ್ಕೂ ಸ್ವಲ್ಪ ಎಣ್ಣೆ ಸವರ್ಕೊಂಡ್ರೆ ಒಳ್ಳೇದು. ಅವಾಗ ಕೈಗೆ ಎಣ್ಣೆ ಹತ್ತಲ್ಲ, ತೊಳೆಯೋದು ಸುಲಭ ಆಗುತ್ತೆ. ಅಂದ್ರೆ ಬೇಯಿಸಬೇಕಾದ್ರೂ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸೋದ್ರಿಂದ ಮೇಣ ಬಿಟ್ಕೊಳ್ತೇನೆ. ಆ ಪಾತ್ರೆ ಎಣ್ಣೆ ಆಗಲ್ಲ. ಮತ್ತೆ ಇನ್ನು ಕಾಯಿಯಿಂದ ಮಾಡೋ ವಿಧಾನ. ಈಗ ಬೋಂಡ ಮಾಡೋದು ಹೇಗೆ ಇನ್ನೊಂದ್ಸರಿ ಹೇಳಿ. ಬೋಂಡ ಮಾಡೋದು, ಅದಕ್ಕೆ ಬೇಯಿಸಿ ಅದ್ರ ಮಿಕ್ಸರ್ ಅಲ್ಲಿ ನುಣ್ಣು ಹೊಡಿಬೇಕು, ಆಮೇಲೆ ನೀರುಳ್ಳಿ ಬೇಕಾದ್ರೆ ಹಾಕೋಬಹುದು. ಅದನ್ನ ಉಂಡೆ ಮಾಡಿ ಕಡಲೆ ಹಿಟ್ಟನ್ನು ಕಳ್ಕೊಂಡು ಅದಕ್ಕೊಂದ್ ಸ್ವಲ್ಪ ಖಾರ, ಉಪ್ಪು ಮತ್ತೆ ಸೋಡಾ ಎಲ್ಲ ಹಾಕಿ ಕಲಸ್ಬೇಕು ಬೋಂಡ ಅಂದ್ರೆ. ಅದ್ರ ಅದಕ್ಕೆ ಅದರಲ್ಲಿ ಉಂಡೆ ಮಾಡಿ ಅದರಲ್ಲಿ ಒಳಗಡೆ ಎಲ್ಲ ಈ ತರ ಎಲ್ಲ ಉಳಿಸಿ ಅದನ್ನ ಕರಿಯೋದು, ಅದು ಬೋಂಡ. ಈಗ ಈರುಳ್ಳಿ ಬೋಂಡ ಮಾಡ್ತಾರಲ್ಲ ಅದೇ ಕ್ರಮನೇ, ಅದ್ರ ಬದಲು ಆಲೂಗೆಡ್ಡೆ ಬೋಂಡ ಮಾಡ್ತಾರೆ. ಆ ತರ ಆಲೂಗೆಡ್ಡೆ ಬೋಂಡ ಮಾಡುವ ತರ, ಬೇರೆ ಎಲ್ಲ ಬೋಂಡ ತರದಲ್ಲ. ಅದಕ್ಕೆ ನುಣ್ಣು ಇಷ್ಟು ದೊಡ್ಡ ನುಣ್ಣು ಮಾಡ್ಕೊಂಡು ರೌಂಡ ಮಾಡ್ಬೇಕು ಅದನ್ನ, ಈ ಕಡಲೆ ಹಿಟ್ಟಿನಲ್ಲಿ ಕಲಸಿ ಅದನ್ನ ಕರಿಬೇಕು. ತುಂಬಾ ನುಣ್ಣಗಾದ್ರೂ ಪರವಾಗಿಲ್ವಾ? ಸ್ವಲ್ಪ ಅದು ಸ್ವಲ್ಪ ತರಿ ತರಿ ಇದ್ರು ಆಯ್ತು, ಉಂಡೆ ಕಟ್ಲಿಕ್ಕೆ ಬರ್ಬೇಕಷ್ಟೇ ಅರ್ಹದ. ಆತರ ಇರ್ಬೇಕು. ಈಗ ಅದನ್ನ ಬೇಯಿಸಿದ ಮೇಲೆ ಹೋಳ್ ಮಾಡಿ ಅದನ್ನ ಕಡಲೆ ಹಿಟ್ಟಿನಲ್ಲಿ ಅದ್ದಿ ಕರಿಲಿಕ್ಕೆ ಬರುತ್ತಾ? ಅದು ಬರ್ಬೋದು, ಆದ್ರೆ ಸಮ ಹಿಡಿಯಲ್ಲ, ಕಡಲೆ ಹಿಟ್ಟು ಹಿರಿಯಲ್ಲ, ಅದಕ್ಕೆ ಹಿಡಿಬೇಕಲ್ಲ, ಕಡಲೆ ಹಿಟ್ಟು ಹಿಡಿಬೇಕಲ್ಲ. ಆವಾಗ ಈ ತರ ರೌಂಡ ಮಾಡಿದಾಗ ಎಲ್ಲ ಸರಿಯಾಗಿ ಹಚ್ಚಬಹುದು, ಹಾಗಾಗಿ ಆತರ ಬೋಂಡ ಮಾಡ ನಂಗೆ ಗೊತ್ತು. ಇದುವರೆಗೂ ಹಲಸಿನ ಹಣ್ಣು ಮತ್ತು ಕಾಯಿಯ ವಿವಿಧ ಪದಾರ್ಥ ಈ ಕುರಿತು ಸೊರಬ ತಾಲೂಕು ಕಟ್ಟಿನಕೆರೆಯ ಗೀತಾ ಅವರೊಡನೆ ಮಾತುಕತೆ ಕೇಳಿದಿರಿ. ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು.